ಅಲ್ಲ, ವನ್ಯಜೀವಿ ಧಾಮಗಳು ಅಂತ ಸ್ಥಾಪನೆ ಮಾಡಿದ್ದಾರೆ. ವನ್ಯಜೀವಿ ಅಂದ್ರೆ ಪ್ರಾಣಿಗಳು, ವನ್ಯಜೀವಿ ಅಂತಂದ್ರೆ ಪ್ರಾಣಿಗಳು, ಕಾಡು ಪ್ರಾಣಿಗಳಲ್ವಾ? ಕಾಡು ಪ್ರಾಣಿಗಳು, ಹೌದು. ವನ್ಯಧಾಮಗಳು ಅಥವಾ ವನ್ಯಜೀವಿ ಧಾಮಗಳು ಅಂತ ಸ್ಥಾಪನೆ ಮಾಡಿದ್ದಾರೆ ಸರ್ಕಾರದವರು. ಹಾಗಂದ್ರೆ ಏನು ಅಂತ ಗೊತ್ತಿದೆಯಾ ನಿಮ್ಗೆ? ವನ್ಯಜೀವಿ ಅಂದ್ರೆ ಕಾಡು ಅಂತ ಕಡಿಬಾರ್ದು, ನಾಶ ಮಾಡಬಾರ್ದು ಅಂತ ಅದ್ರ ಅರ್ಥ. ನೋಡೋಣ ಮುಂದಿನ ಕೇಳಿದ್ರಿಗೆ ಏನ್ ಹೇಳ್ತಾರೆ, ಕೇಳಿಸ್ಕೊತೀರಾ? ಕೇಳಿಸ್ಕೊಳ್ಳಿ, ನೋಡೋಣ ಮುಂದಿನ ಕಾಲರ್ ಉತ್ತರ ಹೇಳ್ತಾರ ನೋಡೋಣ. ನಮಸ್ತೆ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಹಾ ಹೇಳಿ, ಯಾರು ಮಾತಾಡ್ತಿರೋ? ಪ್ರಮೀಳಾ. ಪ್ರಮೀಳಾ ಅವರು ಎಲ್ಲಿಂದ ಕರೆ ಮಾಡಿದಿರಾ? ಪೆನ್ಷನ್ ಮಹಲದಿಂದ. ಪೆನ್ಷನ್ ಮಹಲದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಪ್ರಶ್ನೆ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ. ಗೊತ್ತಿದ್ಯಾ ನಿಮ್ಗೆ ವನ್ಯಜೀವ ಧಾಮ ಅಂದ್ರೆ ಏನು ಅಂತ? ವನ್ಯಜೀವಿಗಳು ಅಂತಂದ್ರೆ ಕಾಡಿನಲ್ಲಿ ವಾಸ ಮಾಡೋ ಪ್ರಾಣಿಗಳನ್ನ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಶೇಖರಣೆ ಮಾಡಿ ಅದನ್ನ ಇದ್ ಮಾಡೋದೆ ವನ್ಯಜೀವಿ ಧಾಮ. ಒಂದ್ ಕಡೆ ಶೇಖರಣೆ ಮಾಡೋದು ಸರಿ, ಒಂದ್ ಕಡೆ ಇಡೋದು ಸರಿ, ಅಲ್ಲಿ ಏನ್ ಮಾಡ್ತಾರೆ ಅದನ್ನ? ಅದನ್ನ ಅವುಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಮುಖ್ಯವಾಗಿ? ಸರಿ, ರಕ್ಷಣೆ ಮಾಡ್ತಾರೆ. ವನ್ಯಜೀವಿ ಧಾಮಗಳು ಅಂತಂದ್ರೆ ವನ್ಯಜೀವಿಗಳನ್ನ ರಕ್ಷಣೆ ಮಾಡುವಂತಹ, ಸಿಂಪಲ್ ಆಗಿ ಹೇಳೋದಾದ್ರೆ ವನ್ಯಜೀವಿಗಳನ್ನ ಅಂದ್ರೆ ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡೋಕೆ ಇರುವಂತಹ ಸ್ಥಳಗಳಿಗೆ ನಾವು ವನ್ಯಜೀವಿ ಧಾಮಗಳು. ಕರೆ ಮಾಡಿದಕ್ಕೆ ಧನ್ಯವಾದಗಳು ಪ್ರಮೀಳಾ ಅವರೇ, ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ, ಆಕಾಶವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಹೇಳಿ, ಯಾರು ಮಾತಾಡ್ತಿರೋದು? ಕೇಳಿಸ್ತಾ ಇಲ್ಲ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ಹಲೋ, ನಮಸ್ಕಾರ ಮೇಡಮ್. ಹೇಳಿ. ನಮಸ್ಕಾರ, ಯಾರು ಮಾತಾಡ್ತಿರೋದು? ಕೆಂಚನಸ್ಕೋಟೆ ಮೇಡಮ್, ಶಿವಕುಮಾರ್ ಆರಾಧ್ಯ ಅಂತ ಹೇಳಿ. ಶಿವಕುಮಾರ್ ಆರಾಧ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ಪ್ರಶ್ನೆ ಕಾರ್ಯಕ್ರಮ, ಗೊತ್ತಾಗಿದೆಯಾ ವಿಷಯ? ಗೊತ್ತಾಗಿದೆ ಮೇಡಮ್. ಪ್ರಶ್ನೆ ಕೇಳೋದ ಹಾಗಿದ್ರೆ? ಹಲೋ. ಹಾ ಕೇಳದ ಪ್ರಶ್ನೆಗಳನ್ನ? ಕೇಳಿ ಕೇಳಿ. ಭಾರತದಲ್ಲಿರುವ ಒಟ್ಟು ವನ್ಯಜೀವಿ ಧಾಮಗಳು ಎಷ್ಟು ಅಂತ ಗೊತ್ತಿದೆಯಾ? ಸಂಖ್ಯೆ ಎಷ್ಟು ಅಂತ ಒಟ್ಟು ಭಾರತದಲ್ಲಿರೋದು? ಭಾರತದಲ್ಲಿರುವ ಒಟ್ಟು ವನ್ಯಜೀವಿ ಧಾಮಗಳು ಉತ್ತರ ಗೊತ್ತಾಗ್ತಿಲ್ಲ ಮೇಡಮ್. ಉತ್ತರ ಗೊತ್ತಾಗ್ತಿಲ್ವಾ? ಮುಂದಿನ ಕಾಲರ್ ಹೇಳ್ತಾರ ನೋಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ, ಪ್ರಶ್ನೆಗೆ ಉತ್ತರ ಗೊತ್ತಾಗುತ್ತೆ ನೋಡೋಣ. ನೆಕ್ಸ್ಟ್ ಯಾರು ಮತ್ತೆ ಮಾಡ್ಬೋದು ಮಾಡಿ. ನಮಸ್ತೆ, ಆಕಾಶವಾಣಿ. ಹಲೋ, ನಮಸ್ತೆ, ಮಾತಾಡಿ. ಹಾ, ರೇಡಿಯೋ ಸೆಟ್ ಇಂದ ದೂರ ಬಂದು ಮಾತಾಡಿ. ಯಾರು ಮಾತಾಡ್ತಿರೋದು? ಪೆನ್ಷನ್ ಮೊಹಲಾದಿಂದ ಎರಡನೇ ಕರೆ ಈಗ. ಲೋಕೇಶ್ ಅವ್ರದ್ದು ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಲೋಕೇಶ್ ಅವರು ರೇಡಿಯೋ ಸೆಟ್ ಇಂದ ಆಚೆ ಬಂದು ಫೋನ್ ಅಲ್ಲಿ ಮಾತಾಡಿ, ಅವಾಗ ಕರೆ ಸರಿಯಾಗಿ ಕೇಳಿಸುತ್ತೆ. ಕೇಳಿಸ್ತಾ ಇದೆಯಾ ಈಗ? ನೀವು ರೇಡಿಯೋ ಹತ್ರ ಇರೋದು ನನಗೆ ಗೊತ್ತಾಗ್ತಿದೆ, ಇಲ್ಲಿ ವಾಯ್ಸ್ ಬರ್ತಾ ಇದೆ, ರೇಡಿಯೋದ್ದು ವಾಯ್ಸ್ ಬರ್ತಾ ಇದೆ. ನೀವು ದೂರ ಬಂದ್ರೆ ಮಾತ್ರ ನಾನ್ ಮಾತಾಡೋದು ನಿಮಗೆ ಕೇಳಿಸುತ್ತೆ. ಕೇಳಲ ಈಗ ಪ್ರಶ್ನೆ ಕೇಳಲ? ಭಾರತದಲ್ಲಿ ಒಟ್ಟು ವನ್ಯಜೀವಿ ಧಾಮಗಳು ಎಷ್ಟಿದೆ ಅಂತ? ಐದಲ್ಲ, ಭಾರತದಲ್ಲಿ ಒಟ್ಟು ಭಾರತದಲ್ಲಿ ಇರುವಂತಹ ವನ್ಯಜೀವಿ ಧಾಮಗಳನ್ನ ಕೇಳ್ತಾ ಇದ್ದೀನಿ ನಾನು. ಉತ್ತರ ಸರಿಯಾಗಿಲ್ಲ, ಮುಂದಿನವ್ರನ್ನ ಕೇಳೋಣ. ಲೋಕೇಶ್ ಅವ್ರಿಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ ಆಕಾಶ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರಸ್ವತಿ ಅವರು. ಮತ್ತೆ ಇಪ್ಪತ್ತೆಂಟು ಮೇಡಮ್? ಇಪ್ಪತ್ತೆಂಟಲ್ಲ, ಉತ್ತರ ತಪ್ಪಾಗಿದೆ. ನೋಡೋಣ ಮುಂದೇನವ್ರು ಹೇಳ್ತಾರೆ. ಜಾಸ್ತಿ ಕಮ್ಮಿ? ಜಾಸ್ತಿ. ಎಪ್ಪತ್ತೆಂಟು. ಎಪ್ಪತ್ತೆಂಟು ಅಲ್ಲ, ಅದು ನೂರ ಅಂಕಿ ಸಂಖ್ಯೆ, ಮೂರ ಅಂಕಿ ಸಂಖ್ಯೆನಲ್ಲಿ ಹೇಳ್ಬೇಕು ನೀವು. ಅಲ್ಲ, ಇನ್ನೂ ಜಾಸ್ತಿ ಇದೆ, ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ, ನೋಡೋಣ ಇನ್ಯಾರಾದ್ರೂ ಹೇಳ್ತಾರ ಅಂತ. ಆಯ್ತು ಮೇಡಮ್. ನಮಸ್ತೆ ಆಕಾಶವಾಣಿ. ಹಲೋ. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ತೆ. ಮೇಡಮ್ ಮದನ್ ಅಂತ. ಮದನ್ ಅಂತ ಎಲ್ಲಿಂದ ಕರೆ ಮಾಡಿದಿರಾ? ಸಕಲೇಶ್ಪುರ ತಾಲೂಕು ಈಚಲ್ ಬಿಡುದ. ಮದನ್ ಅವರಿಗೆ ಸ್ವಾಗತ. ಪ್ರಶ್ನೆ ಕೇಳಿಸ್ಕೊಂಡ್ರ? ಇಲ್ಲ ಮೇಡಮ್, ಕರೆಂಟ್ ಇಲ್ಲ. ಭಾರತದಲ್ಲಿರುವ ಒಟ್ಟು ವನ್ಯಜೀವಿ ಧಾಮಗಳು ಎಷ್ಟು ಅಂತ ಮೇಡಮ್? ಟೋಟಲ್ 106. ಅಲ್ಲ, ತುಂಬಾ ಇದೆ, ಅಷ್ಟು ಕಡಿಮೆ ಇಲ್ಲ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಮದನ್ ಅವ್ರಿಗೆ. ನೋಡೋಣ, ಇನ್ನೊಬ್ರನ್ನ ಕೇಳ್ತೀನಿ, ಇಲ್ಲ ಅಂದ್ರೆ ನಾನೇ ಹತ್ರ ಹೇಳ್ಬಿಡ್ತೀನಿ. ನಮಸ್ತೆ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ಸುರೇಶ್ ಅಂತ. ಸುರೇಶ್ ಅವರು ಎಲ್ಲಿಂದ? ಮೂಡಿಗೆರೆ ತಾಲೂಕು ತ್ರಿಪುರದಿಂದ ಮೇಡಮ್. ಮೂಡಿಗೆರೆ ತಾಲೂಕು ತ್ರಿಪುರ ಅಂತ. ತ್ರಿಪುರ ಅಂತನಾ ಅವ್ರ ಹೆಸರು? ಪ್ರಶ್ನೆ ಕೇಳಿಸ್ಕೊಂಡ್ರ? ಪ್ರಶ್ನೆ ಕೇಳಿಸ್ಕೊಂಡ್ರ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದೆ, ಕೇಳಿಸ್ಕೊಂಡ್ರ? ಕೇಳಲ ಮತ್ತೊಂದ್ಸಲ. ಕೇಳಿಸ್ಕೊಂಡು ಮೇಡಮ್. ಭಾರತದಲ್ಲಿ ವನ್ಯಜೀವಿಗಳ ಧಾಮ ಎಷ್ಟಿದೆ ಅಂತ? ಹೌದು, ಉತ್ತರ ಹೇಳ್ಬೋದಾ? 193. ಇಲ್ಲ, ಉತ್ತರ ತಪ್ಪಾಗಿದೆ. ಎಲ್ಲರೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ, ತುಂಬಾ ಕಷ್ಟ ಅನ್ನಿಸ್ತೇನೋ ನಮ್ ಕೇಳಿದ್ರಿಗೆ. ಉತ್ತರನ ನಾನೇ ಹೇಳ್ಬಿಡ್ತೀನಿ. ಒಟ್ಟು 523 ವನ್ಯಜೀವಿ ಧಾಮಗಳು ನಮ್ಮ ಭಾರತದಲ್ಲಿದೆ. 523. ಹಲೋ, 523 ಕೇಳಿಸ್ತಾ? ಕರೆ ಮಾಡೋದಕ್ಕೆ ಧನ್ಯವಾದಗಳು ಮದನ್. ಅಲ್ಲ ಮದನ್ ಅಲ್ಲ, ಏನ್ ಹೆಸರು ಹೇಳಿದ್ರಿ ನಿಮ್ದು? ಸುರೇಶ್ ಅಂತ. ಸುರೇಶ್ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟ್ ಹೇಮಾವತಿ ನಗರ ಹಾಸನ ವತಿಯಿಂದ ಸುಬ್ರಹ್ಮಣ್ಯ ಷಷ್ಠಿ ಅಂಗವಾಗಿ ನವೆಂಬರ್ 28 ಸೋಮವಾರ ಉತ್ಸವ ಮೂರ್ತಿಗಳ ಮೆರವಣಿಗೆ, 29 ಮಂಗಳವಾರ ಬೆಳಗ್ಗೆ 4 ಸ್ವಾಮಿಯವರಿಗೆ ಮಹಾಭಿಷೇಕ ಪರಮಾನ್ನಾಭಿಷೇಕ, 7 ರಾತ್ರಿ 10 ಸಂಕಲ್ಪ ಪೂಜೆ, ಬೆಳಗ್ಗೆ 10 ಮಹಾಮಂಗಳಾರತಿ, ನಂತರ ತೀರ್ಥಪ್ರಸಾದ ವಿನಿಯೋಗ ಏರ್ಪಡಿಸಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಿದೆ. ನಿಮ್ಮ ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ನಮಸ್ತೆ. ನಮಸ್ತೆ, ಆಕಾಶವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ, ಮಾತಾಡಿ. ಯಾರ್ ಮಾತು? ಯಾರು ಫೋನ್ ಮಾಡಿರೋದು? ಹಲೋ. ಹಾ ಹೇಳಿ, ಹೆಸರು ಹೇಳಿ. ಮೇಡಮ್ ಹಾ ಕೇಳಿಸ್ತಿಲ್ವಾ ನಾನು ಮಾತಾಡ್ತಿರೋದು? ಸ್ವಲ್ಪ ಕಮ್ಮಿ ಇದೆ ಮೇಡಮ್ ಸೌಂಡ್. ಸೌಂಡ್ ಕಡಿಮೆ ಇದೆಯಾ? ಈಗ ಕೇಳಿಸ್ತಿದ್ಯಾ? ಕೇಳಿಸ್ತೀನಿ ಮೇಡಮ್. ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ದೇವರಾಜ್ ಅಂತ ಮೇಡಮ್, ಬನವಾಸಿಯಿಂದ. ಮೊಸಳೆ ಹೊಸಹಳ್ಳಿ ಬನವಾಸಿಯಿಂದ ದೇವರಾಜ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ದೇವರಾಜ್ ಅವರಿಗೆ. ಪ್ರಶ್ನೆ ಕೇಳೋದಾ? ಕೇಳಿ. ಅಣ್ಣಾಮಲೈ ಅನ್ನುವಂತ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂತ? ಕೇರಳ. ಕೇರಳ ಅಲ್ಲ, ಉತ್ತರ ತಪ್ಪಾಗಿದೆ. ಪ್ರಯತ್ನ ಪಡ್ಬೋದಾ ಇನ್ನೊಂದ್ಸಲ? ತಮಿಳ್ನಾಡು ಸರಿಯಾದಂತ ಉತ್ತರ. ಅಭಿನಂದನೆಗಳು ದೇವರಾಜ್ ಅವ್ರಿಗೆ, ಸರಿಯಾದಂತ ಉತ್ತರ ಕೊಟ್ಟಿದ್ದೀರಾ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ ರಸಪ್ರಶ್ನೆ. ಹೇಳಿ, ಯಾರು? ನಾವು ಕವಿತಾ ಜಗದೀಶ್ ಅಂತ, ಎಸ್ ಮಾಸನಹಳ್ಳಿಯಿಂದ, ಅರಸೀಕೆರೆ ತಾಲೂಕು. ಅರಸೀಕೆರೆ ತಾಲೂಕಿಂದ. ಕಾರ್ಯಕ್ರಮಕ್ಕೆ ಸ್ವಾಗತ ಕವಿತಾ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ಪ್ರಶ್ನೆ ಕೇಳದ? ಹೌದು. ಮಾನಸ ಅನ್ನುವಂತಹ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ? ಮಾನಸ. ಕರ್ನಾಟಕ. ಕರ್ನಾಟಕದಲ್ಲಿ ಇಲ್ಲ ಮಾನಸ ಅನ್ನೋ ವನ್ಯಜೀವಿ ಧಾಮ, ನಮ್ ಕರ್ನಾಟಕದಲ್ಲಿ ಇಲ್ಲ. ಇನ್ನೊಂದು ಪ್ರಯತ್ನ ಪಡ್ಬೋದಾ? ಆಂಧ್ರ. ಆಂಧ್ರನು ತಪ್ಪಾಗಿದೆ ಉತ್ತರ. ನೋಡೋಣ ಮುಂದಿನ ಅವ್ರು ಹೇಳ್ತಾರ ಅಂತ. ನಮಸ್ತೆ. ಸರಿ, ಕಡಿತ ಆಗಿದೆ. ನಮಸ್ತೆ. ನಮಸ್ತೆ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ. ಹಾ ಹೇಳಿ, ಯಾರು ಮಾತಾಡ್ತಾ ಇರೋರು? ಸೌಂಡ್ ಕೇಳ್ತಾ ಇದೆಯಾ ಮೇಡಮ್? ಹಾ ನನಗೆ ಕೇಳಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇಲ್ವಾ? ಹಾ ನಮ್ಗೆ ಕೇಳಿಸ್ತಾ ಇದೆ. ಹಾ ಹೇಳಿ, ಯಾರು ಮಾತಾಡ್ತಿರೋರು? ಮೇಡಮ್ ಆನ್ಲೈನ್ ಅಲ್ಲಿ ಪ್ರೋಗ್ರಾಮ್ ಬಂದಿತ್ತಲ್ಲ ಅದು ವನ್ಯಜೀವಿ ಇದ್ರದೆಲ್ಲ. ಹೌದೌದು, ಅದೇ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿದೀರಾ, ಹೇಳಿ ಹೆಸರು. ಶಿವಣ್ಣ ಅಂತ ಹೇಳಿ, ನಾನು ಉತ್ತರ ಪ್ರದೇಶದ ನೋಯ್ಡಾದಿಂದ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ಎಲ್ಲಿಂದ? ಉತ್ತರ ಪ್ರದೇಶದ ನೋಯ್ಡಾ. ಉತ್ತರ ಪ್ರದೇಶದ ನೋಯ್ಡಾದಿಂದ? ಹೌದು ಮೇಡಮ್. ತುಂಬಾ ಸಂತೋಷ ಆಯ್ತು, ಅಷ್ಟು ದೂರದಿಂದ ಕರೆ ಮಾಡಿದೀರಾ. ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ವನ್ಯಜೀವಿಗಳದ್ದು ಇನ್ನೊಂದ್ಸಲ ಕೇಳಲ ಪ್ರಶ್ನೆನ. ಮಾನಸ ಅನ್ನುವಂತ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂತ? ಮಾನಸ ವನ್ಯಜೀವಿ ಧಾಮ ಕರ್ನಾಟಕದಲ್ಲಿ ಮೇಡಮ್. ಕರ್ನಾಟಕ ತಪ್ಪು ಉತ್ತರ ಹೇಳಿದ್ರು, ಮುಂಚೆ ಕಾಲ್ ಮಾಡಿದವರು ಕರ್ನಾಟಕ ಹೇಳಿದ್ರು, ಆದ್ರೆ ಕರ್ನಾಟಕದಲ್ಲಿ ಅಲ್ಲ ಅದಿರೋದು. ಮತ್ತೊಂದು ಅವಕಾಶ ಕೊಡ್ತೀವಿ, ಖಂಡಿತ ಕೊಡ್ತೀವಿ, ಹೇಳಿ ಇನ್ನೊಂದು ಅವಕಾಶ ಕೊಡೋಣ. ಆಂಧ್ರಪ್ರದೇಶ ಮೇಡಮ್. ಆಂಧ್ರಪ್ರದೇಶನು ತಪ್ಪಾಗಿದೆ ಉತ್ತರ, ಮುಂದಿನ ಕಾಲರ್ ಹೇಳ್ತಾರ ಉತ್ತರನ ನೋಡೋಣ, ಕೇಳಿಸ್ಕೊಳ್ಳಿ. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕರೆ ಮಾಡ್ತಾ ಇರಿ. ಹೇಗೆ? ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋರು? ನಾನು ವಿಶಾಲಾಕ್ಷಿ ಎಸ್ ಅಂತ. ವಿಶಾಲಾಕ್ಷಿ ಅವರು ಎಲ್ಲಿಂದ ಕರೆ ಮಾಡಿದಿರಾ? ನಾನು ವಿಶ್ವೇಶ್ವರಯ್ಯ ಬಡಾವಣೆಯಿಂದ ಮಾಡಿದ್ದೀನಿ ಮೇಡಮ್. ವಿಶಾಲಾಕ್ಷಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ? ಹ್ಞೂ ಮೇಡಮ್, ಕೇಳಿಸ್ಕೊಂಡಿದ್ದೀನಿ. ಮಾನಸ ವನ್ಯಜೀವಿ ಧಾಮ ಗೊತ್ತಿದೆಯಾ ಎಲ್ಲಿದೆ ಅಂತ? ಅದು ಅಸ್ಸಾಮಲ್ಲಿ ಇರಬಹುದು. ಅಸ್ಸಾಮಲ್ಲಿ ಇರಬಹುದು, ಏನು ಅಸ್ಸಾಮಲ್ಲೇ ಇರೋದು ಅದು. ಹೌದು. ವಿಶಾಲಾಕ್ಷಿ ಅವರಿಗೆ ಅಭಿನಂದನೆಗಳು, ಹೀಗೆ ಕರೆ ಮಾಡ್ತಾ ಇರಿ, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ. ಹಲೋ, ಯಾರಿದು? ಛಾಯಾಶ್ರೀ ತಾನೆ? ಎಷ್ಟನೇ ಕ್ಲಾಸ್ ಓದ್ತಿರೋದು ಛಾಯಾಶ್ರೀ? ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿರೋದಾ? ಪ್ರಶ್ನೆ ಕೇಳ್ಬೋದಾ ಹಾಗಿದ್ರೆ? ಪಕ್ಷಿ ಕಾಶಿ ಅಂತ ಒಂದು ಪಕ್ಷಿ ಧಾಮನ ಕರೀತಾರೆ, ಅದ್ ಯಾವ್ದು ಅಂತ ಗೊತ್ತಾ ನಿಂಗೆ? ಪಕ್ಷಿ ಕಾಶಿ. ಸರಿಯಾದ ಉತ್ತರವನ್ನ ಹೇಳಿದ್ಯಾ, ವೆರಿ ಗುಡ್, ಅಭಿನಂದನೆಗಳು ನಿಂಗೆ ಛಾಯಾಶ್ರೀಗೆ. ರಂಗನತಿಟ್ಟು ಪಕ್ಷಿಧಾಮ ಅದೆಲ್ಲಿದೆ ಗೊತ್ತಾ? ರಂಗನತಿಟ್ಟು ಪಕ್ಷಿಧಾಮ ರಂಗನತಿಟ್ಟು. ಹಾ, ರಂಗನತಿಟ್ಟು ಸರಿಯಾದ ಉತ್ತರ ಹೇಳಿದ್ಯಾ ನೀನು. ಅದು ಯಾವ ಜಿಲ್ಲೆಲ್ಲಿದೆ ಅಂತ ಗೊತ್ತಾ? ಶ್ರೀರಂಗಪಟ್ಟಣ ಮಂಡ್ಯದಲ್ಲಿದೆ. ಮಂಡ್ಯ ಜಿಲ್ಲೆ ಅಲ್ವಾ? ಮಂಡ್ಯ ಜಿಲ್ಲೆಲ್ಲಿ ಇದೆ, ಸರಿಯಾದ ಉತ್ತರ. ಚೆನ್ನಾಗಿ ಹೇಳ್ದೆ, ಚೆನ್ನಾಗಿ ಓದ್ತೀಯಾ ನೀನು. ಯಾವ ಸ್ಕೂಲು? ತುಂಬಾ ಚೆನ್ನಾಗಿ ಉತ್ತರ ಹೇಳಿದ್ಯಾ. ಹೀಗೆ ಕರೆ ಮಾಡ್ತಾ ಇರಪ್ಪ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಾ, ಯಾರು ಮಾತಾಡ್ತಿರೋರು? ಭವ್ಯ ಅಂತ. ಭವ್ಯ ಅವರು ಎಲ್ಲಿಂದ? ಬಿದ್ರೆ. ಬಿದ್ರೆ ಎಲ್ಲಿದೆ ಅದು? ಬಿದ್ರೆ ಬಿದ್ರೆ ಚನ್ನಪಟ್ಟಣ ತಾಲೂಕು. ಚನ್ನರಾಯಪಟ್ಟಣ ತಾಲೂಕು ಬಿದ್ರೆ. ಯಾಕೋ ಸುಸ್ತಾಗ್ಬಿಟ್ಟಿದಿರಲ್ಲ ಅಂತ. ಹೆಸರೇನಂದ್ರಿ? ಭವ್ಯ. ಭವ್ಯ ಅವ್ರು ಯಾಕೋ ಸುಸ್ತಾಗಿದ್ದೀರ, ಮಧ್ಯಾಹ್ನ ಊಟ ಮಾಡಿಲ್ವಾ? ಪ್ರಶ್ನೆ ಯಾವ್ದು ಬರುತ್ತೋ ಅಂತ ಭಯಕ್ಕೇನೋ. ಏನ್ ಭಯ ಪಡ್ಬೇಡಿ, ತುಂಬಾ ಸುಲಭವಾಗಿರೋ ಪ್ರಶ್ನೆ ನಿಮ್ಗೆ. ಪೆರಿಯಾರ ಅನ್ನೋ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ? ಪೆರಿಯಾರ ನಮ್ ಪಕ್ಕದ ರಾಜ್ಯ, ಪಕ್ಕದಲ್ಲೇ ಇದೆ. ನಮ್ ಪಕ್ಕದಲ್ಲಿರೋ ರಾಜ್ಯದ ಹೆಸರು ಹೇಳ್ತಾ ಹೋದ್ರೆ ಬಂದೇ ಬಿಡತ್ತೆ ಉತ್ತರ. ತಮಿಳ್ನಾಡು? ತಮಿಳ್ನಾಡಲ್ಲ, ಕೇರಳ. ಅಂತ ಒಂದು ಕಲ್ಲು ಹೊಡೆದ್ರಿ, ತಾಕೇ ಬಿಡ್ತಲ್ವಾ. ಭಾವ್ಯ ಅವರಿಗೆ ಅಭಿನಂದನೆಗಳು, ಸರಿಯಾದಂತ ಉತ್ತರ ಕೊಟ್ಟಿದ್ದೀರಾ. ಪೆರಿಯಾರ ಅನ್ನೋ ಪಕ್ಷಿಧಾಮ ವನ್ಯಜೀವಿ ಧಾಮ ಕೇರಳದಲ್ಲಿರೋದು. ಹೀಗೆ ಕರೆ ಮಾಡ್ತಾ ರೀ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ವಾ ವಾ ವಾ ವಾ ಅಡವಿ ದೇವಿಯ ಕಾಡು. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ, ಕೇಳಿಸಿದ್ಯಾ? ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ಇನ್ನೊಂದು ಸ್ವಲ್ಪ ಸೌಂಡ್ ಕೊಡಿ. ಇನ್ನೂ ಸ್ವಲ್ಪ ಸೌಂಡ್. ಈಗ ಈಗ ಕೇಳಿಸಿದ್ಯ? ತುಮಕೂರಿಂದ. ಯಾರು, ಹೆಸರು ಹೇಳಿ ಇನ್ನೊಂದ್ಸಲ. ಹಂಸ. ಹಂಸ ಹಂಸ ಅವರು ಎಲ್ಲಿಂದ? ತುಮಕೂರು. ತುಮಕೂರಿಂದ ಹಂಸ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಹಂಸ ಅವರಿಗೆ. ಪ್ರಶ್ನೆ ಕೇಳದ? ಅರಬಿ ತಿಟ್ಟು ಅನ್ನುವಂತಹ ವನ್ಯ ಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಇದೆ ಅಂತ? ಅರಬಿ ತಿಟ್ಟು ಅಂತ. ಅರಬಿ ತಿಟ್ಟು ಯಾವ ಸ್ಟೇಟಲ್ಲಿಂದ? ನಮ್ ಕರ್ನಾಟಕ ಸ್ಟೇಟ್ ಅಲ್ಲೇ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಪ್ರಶ್ನೆ. ಅರಬಿ ತಿಟ್ಟು. ಶಿವಮೊಗ್ಗ. ಹೆಸರೇ ಕೇಳಿಲ್ಲ ನೋಡಿ, ನಮ್ಮ ಹತ್ರದಲ್ಲೇ ಇದೆ ಅದು, ತುಂಬಾ ದೂರ ಇಲ್ಲ. ಆದ್ರೂ ನಾವು ಅದ ಹೆಸರು. ಹಾಸನ. ಹಾಸನ ಅಲ್ಲ. ಶಿವಮೊಗ್ಗ. ಶಿವಮೊಗ್ಗನು ಅಲ್ಲ. ಇನ್ನೊಂದೇ ಅವಕಾಶ. ತಪ್ಪಾಗಿದೆ ಉತ್ತರ. ಮುಂದಿನ ನೋಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಹಂಸ ಅವ್ರಿಗೆ. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ ಮೇಡಮ್. ವಿಜಯಲಕ್ಷ್ಮಿ ಧನರಾಜ ಅರಸ. ವಿಜಯಲಕ್ಷ್ಮಿ ಧನರಾಜ ಅರಸ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸ್ಕೊಂಡ್ರ? ಹೌದು ಮೇಡಮ್. ಗೊತ್ತಿದ್ಯಾ ಎಲ್ಲಿದೆ ಅಂತ ಅರಬಿ ತಿಟ್ಟು ವನ್ಯಜೀವಿಧಾಮ? ಮೈಸೂರು ಮೇಡಮ್. ಮೈಸೂರು ಸರಿಯಾದಂತ ಉತ್ತರ. ವಿಜಯಲಕ್ಷ್ಮಿ ಅವ್ರ ಹೆಸರಲ್ಲಿ ವಿಜಯ ಇದೆ, ವಿಜಯ ಸಿಗುತ್ತೆ. ಹೌದು, ನೀವು ಉತ್ತರ ಹೇಳ್ತಿರಲ್ಲ ಮತ್ತೆ ಹೆಸರಿಗೆ ತಕ್ಕ ಹಾಗೆ ಅಲ್ವಾ? ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ, ಮುಂದೆ ಇನ್ನೊಂದು ಕರೆ ನೋಡೋಣ. ನಮಸ್ತೆ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಯಾರು ಮಾತಾಡ್ತಿರೋದು? ನಾನು ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲೆನಾಡಿಂದ ಮೇಡಮ್. ರೇಣುಕಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಕೇಳದ ಪ್ರಶ್ನೆನ? ಕೇಳಿ ಮೇಡಮ್. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪಕ್ಷಿಧಾಮ ಯಾವುದು ಅಂತ? ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಪಕ್ಷಿಧಾಮ, ಪಕ್ಷಿಧಾಮದ ಹೆಸರನ್ನ ಹೇಳಿ ಮೇಡಮ್. ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಪಕ್ಷಿಧಾಮದ ಹೆಸರು ಹೇಳಿ ಅಂತ. ಅದಕ್ಕೆ ಹೆಸರಿದೆ ಅಲ್ಲ, ಪಕ್ಷಿಧಾಮಕ್ಕೊಂದು ಹೆಸರು, ಅದು ಯಾವುದು ಅಂತ? ಕೊಕ್ಕರೆ ಬೆಳ್ಳೂರು ಅಂತ ಮೇಡಮ್. ಕೊಕ್ಕರೆ ಬೆಳ್ಳೂರು ಇರೋದು ಶಿವಮೊಗ್ಗದಲ್ಲ. ಕೊಕ್ಕರೆ ಬೆಳ್ಳೂರು ಮಂಡ್ಯ ಅಲ್ವಾ ಮೇಡಮ್? ಮೈಸೂರು. ಹೌದು, ಮಂಡ್ಯ. ಪಕ್ಷಿಗಳದ್ದು ಅದೇ ಜೋಗ. ಜೋಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ಪಕ್ಷಿಧಾಮದ ಹೆಸರು ಏನು ಅಥವಾ ಪಕ್ಷಿಧಾಮ ಯಾವುದು ಅಂತ? ಕ್ಲೂ ಏನಾದ್ರು ಇದೆಯಾ ಮೇಡಮ್? ಕ್ಲೂ ಏನ್ ಹೇಳಕ್ಕಾಗತ್ತೆ, ಅದ್ರ ಹೆಸರೇ ಹೇಳ್ಬೇಕು ನೀವು. ನಾನು ಏನ್ ಕ್ಲೀವ್ ಕೊಡ್ಲಿ, ನೋಡೋಣ ಮುಂದಿನವ್ರು ಹೇಳ್ತಾರ ಅಂತ. ಕಾಯ್ತಾರೆ, ಕೇಳಿಸ್ಕೊಳ್ಳಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ರೇಣುಕಾ ಅವರಿಗೆ. ನಮಸ್ತೆ. ಹಾ ಹಲೋ, ಯಾರಿದು? ಮನ್ವಿತಾ. ಯಾವ ಕ್ಲಾಸ್ ಓದ್ತಿರೋದು? ಫೋರ್ತ್ ಸ್ಟ್ಯಾಂಡರ್ಡ್. ಎಲ್ಲಿಂದ ಅಂತ ಹೇಳಿದೆ? ಕಡೂರು. ಪ್ರಶ್ನೆ ಕೇಳಿಸ್ಕೊಂಡ್ಯಾ? ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪಕ್ಷಿಧಾಮ ಇದೆ, ಅದು ಯಾವುದು ಅಂತ ಪ್ರಶ್ನೆ. ಕ್ಲೂ ಗಾ ಗೂ ಇಂದ ಶುರು ಆಗುತ್ತೆ ಅದ್ರ ಹೆಸರು. ಗಾಜನೂರ್ ಅಲ್ಲ. ಅಲ್ಲ, ಕೇಳೋಣ ಮುಂದಿನವ್ರನ್ನ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಪುಟ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ಹಾಸನ್ ಡಿಸ್ಟ್ರಿಕ್ಟ್ ಇಂದ ಹಳೇಬೀಡಿದ್ದ ಗೀತಾ ಪ್ರಕಾಶ್ ಅಂತ. ಗೀತಾ ಪ್ರಕಾಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡಿದ್ದೀನಿ. ಗುಡವಿ ಪಕ್ಷಿಧಾಮ. ಹಾ, ಗುಡವಿ ಪಕ್ಷಿಧಾಮ, ಸರಿಯಾದಂತ ಉತ್ತರ ಕೊಟ್ಟಿದ್ದೀರಾ. ಅಭಿನಂದನೆಗಳು ಗೀತಾ ಅವರಿಗೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೂ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಮ್ಯಾಮ್, ಬಾಯ್. ಓಕೆ, ಬಾಯ್. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ ಮೇಡಮ್. ಹೇಳಿ, ಯಾರು ಮಾತಾಡ್ತಿರೋದು? ಹಾಸನಿಂದ. ರುಚಿತಾನ? ಉಚಿತನ? ರುಚಿತಾ. ರುಚಿತಾ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮೇಡಮ್, ಪ್ರಶ್ನೆ ಕೇಳಲ? ಕೇಳಿ ಮೇಡಮ್. ಶರಾವತಿ, ತುಂಬಾ ಈಸಿ ಆಯ್ತಾ ಅಂತ ನಿಮಗೆ ಪ್ರಶ್ನೆ. ಶರಾವತಿ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ? ಮೇಡಮ್ ಅವಾಗ್ಲೇ ಕೇಳಿದಲ್ಲ ಶಿವಮೊಗ್ಗದ್ದು. ಶಿವಮೊಗ್ಗದ ಇನ್ನೊಂದ್ ಕೇಳ್ದೆ ನಾನು ಪಕ್ಷಿಧಾಮದ ಹೆಸರು. ನಾನು ಈ ಕೇಳ್ತಿರೋದು ವನ್ಯಜೀವಿ ಧಾಮ. ಶರಾವತಿ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳ್ದೆ. ಉತ್ತರ ಹೇಳಿ, ಪ್ರಶ್ನೆನೂ ಕೇಳ್ತಿದ್ದೀರಾ ನೀವು? ಶರಾವತಿ ಶಿವಮೊಗ್ಗ. ಹಾ ಶಿವಮೊಗ್ಗನೇ, ಅದಕ್ಕೆ ಹೇಳಿದ್ದು ನಿಮ್ಗೆ ತುಂಬಾ ಈಸಿ ಆಯ್ತು ಪ್ರಶ್ನೆ ಅಂತ. ಮೇಡಮ್ ಅದು ಗುಡವಿನ ಇನ್ನೊಂದ್ ಕೇಳಿರಲ್ಲ. ಹಾ ಹೌದು, ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು ಪಕ್ಷಿಧಾಮ ಅದು. ಇದು ವನ್ಯಜೀವಿ ಧಾಮ, ಶರಾವತಿ ಅಂತ ಹೇಳಿದ್ನಲ್ಲ, ಇದು ವನ್ಯಜೀವಿ ಧಾಮ, ಅದು ಗುಡವಿ ಪಕ್ಷಿಧಾಮ. ರುಚಿತಾ ಅವರಲ್ವಾ? ಹಾ ರುಚಿತಾ ಅವರಿಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾಗೆ ಸರಿಯಾದಂತ ಉತ್ತರವನ್ನ ಹೇಳಿದ್ರೆ ಅಭಿನಂದನೆಗಳು ಕೂಡ. ನಮಸ್ತೆ. ಹಲೋ. ಹಾ ಯಾರು ಮಾತಾಡ್ತಿರೋದು? ಮತ್ತೆ ಕಾಲ್ ಮಾಡಿದೀನಿ. ಮತ್ತೆ ಸರಿಯಾದ ಉತ್ತರ ಹೇಳಿ ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ ಅನಿಸ್ತಾ. ಹದ್ದುಗಳ ಹೆಸರಿನಲ್ಲಿರುವಂತಹ ಧಾಮ ಯಾವುದು, ಅದು ಎಲ್ಲಿದೆ ಅಂತ? ಹದ್ದುಗಳು ಕಷ್ಟದ ಪ್ರಶ್ನೆ ಕೇಳಿದ್ದೀನಿ ಈ ಸಲ, ಉತ್ತರ ಹೇಳ್ಬಿಟ್ರಲ್ಲ ಅವಾಗ ಅಂತ. ಅದ್ ಯಾವ ರಾಜ್ಯದಲ್ಲಿ ಇರೋದು? ನಮ್ಮ ರಾಜ್ಯದಲ್ಲೇ ಇದೆ. ನಮ್ಮ ರಾಜ್ಯದಲ್ಲಿ ಹದ್ದುಗಳ ಹೆಸರಲ್ಲಿ ಇದೆ ಅದು. ಮಂಡಗದ್ದೆ? ಮಂಡಗದ್ದೆ ಅಲ್ಲ ಅದು, ಪಕ್ಷಿಧಾಮ. ಪೊಕ್ಕರೆ ಬೆಳ್ಳೂರು ಅಲ್ಲ. ನೋಡೋಣ ಮುಂದಿನವ್ರಿಗೊಬ್ಬರಿಗೆ ಕೇಳೋಣ ಈ ಪ್ರಶ್ನೆನ, ಹೇಳ್ತಾರ ಅಂತ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಭವ್ಯ, ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ. ಕರೆ ಕಡಿತ ಆಗಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತುಂಬಿದೆ, ಮಧುರವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಯಾರು ಮಾತಾಡ್ತಿರೋದು? ಪ್ರಕಾಶ್ ಮೇಡಮ್, ಅರಸೀಕೆರೆ ತಾಲೂಕು ಚಲ್ಲಾಪುರದಿಂದ. ಪ್ರಕಾಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳಿಸ್ಕೊಂಡ್ರಾ? ಹೇಳಿ ಮೇಡಮ್. ಇನ್ನೊಂದು ಹದ್ದುಗಳ ಹೆಸರಿನಲ್ಲಿರುವಂತಹ ಒಂದು ಧಾಮ ಇದೆ, ಅದು ಯಾವುದು? ಪಕ್ಷಿಧಾಮ ಅಂತ. ಹದ್ದುಗಳಿಗಾಗಿ ಅದು, ಹದ್ದುಗಳನ್ನ ಅಲ್ಲಿ ಹೆಚ್ಚಾಗಿ ಅದನ್ನೇ ಸಂಗ್ರಹಿಸಿದ್ದಾರೆ, ಹದ್ದುಗಳಿಗೋಸ್ಕರನೇ ಮಾಡಿರುವಂತದ್ದು. ಪಕ್ಷಿಧಾಮ ಅಲ್ಲ, ರಂಗನತಿಟ್ಟಲ್ಲ. ಪ್ರಶ್ನೆ ಕಠಿಣ ಅನ್ಸಿರ್ಬಹುದು, ಸೊ ನಾನು ಉತ್ತರನ ಹೇಳ್ಬಿಡ್ತೀನಿ. ರಾಮಗಿರಿ ಹದ್ದುಧಾಮ ಅಂತ, ಅದು ರಾಮನಗರ ಜಿಲ್ಲೆನಲ್ಲಿ ಇದೆ. ರಾಮಗಿರಿ ಹದ್ದುಧಾಮ ಅಂತ ಹದ್ದುಗಳ ಹೆಸರಿನಲ್ಲಿ ಇರುವಂತಹ ಧಾಮ ಇದು. ಇದು ರಾಮನಗರ ಜಿಲ್ಲೆನಲ್ಲಿ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ನಮಸ್ತೆ. ಹಲೋ. ಹಾ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್. ಶಂಕರಯ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳದಾ? ಕೊಕ್ರೆ ಹೆಸರಿನಿಂದ ಕರೆಯಲ್ಪಡುವಂತ ಪಕ್ಷಿಧಾಮ ಯಾವುದು, ಅದು ಎಲ್ಲಿದೆ ಅಂತ? ತುಂಬಾ ಈಸಿ ಆಗಿದೆ ನಿಮ್ಗೆ ಪ್ರಶ್ನೆ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ, ಅದು ಎಲ್ಲಿದೆ ಅಂತ ಹೇಳ್ಬೋದಾ? ಅದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ಇರೋದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ. ಸರಿಯಾದಂತ ಉತ್ತರವನ್ನ ಹೇಳಿದಿರಾ. ಏನಂದ್ರೆ ಹೆಸರು? ಶಂಕರಯ್ಯ ಅವರಿಗೆ ಅಭಿನಂದನೆಗಳು, ಉತ್ತರವನ್ನ ಸರಿಯಾಗಿ ಹೇಳಿದಿರಾ. ನೀವೇ ಈ ಕಾರ್ಯಕ್ರಮದ ಇಂದಿನ ಕೊನೆ ಕಾಲರ್. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೌದಾ, ಹೀಗೆ ಕರೆ ಮಾಡ್ತಾ ಇರಿ. ಖುಷಿ ಆಯ್ತಾ, ಉತ್ತರನ ಸರಿಯಾಗಿ ಹೇಳಿದಿರಾ. ತುಂಬಾ ತುಂಬಾ ಖುಷಿ ಆಯ್ತು ಮೇಡಮ್. ಹಾಗೆ ನಮ್ಗೂ ಖುಷಿ ಆಯ್ತು ನೀವು ಸರಿಯಾದ ಉತ್ತರನ ಹೇಳಿದಿರಾ ಅಂತ. ಕರೆ ಮಾಡಿದ್ರೆ ಧನ್ಯವಾದಗಳು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಇದುವರೆಗೆ ವನ್ಯಧಾಮಗಳ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮನ ಕೇಳಿದಿರಿ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡಿದವರು ಸ್ಟಾಲಿನ್ ಲಕ್ಕೆಪೋಗು ಹಾಗೂ ಕೆಎಸ್ ನಾಗರಾಜ್ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು ಏಳು ಹಂದಿಯಿಂದ ಏಳು ರಾತ್ರಿ ಏಳು ಹಗಲು ಏಳು ಕಣ್ಣೀರಿಂದ ಸೋಬಲ. ನೀವು ಕೇಳ್ತಾ ಇದ್ದೀರಿ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಹಾಸನ ಆಕಾಶವಾಣಿ. ಈಗ ಕೇಳಿ ಕಾರ್ಯಕ್ರಮ ವಿವರಣೆ. ಇನ್ನು ಮುಂದೆ 6:10 ಗೀತೆ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು, 7:00 ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ವಿಷಯ ಯುವಜನತೆ ಮತ್ತು ನಾಯಕತ್ವ, ಭಾಗವಹಿಸುತ್ತಾರೆ ದೀಪಕ್ ತಮ್ಮಣ್ಣಗಾಂವ್ಕರ್, ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ. ಎಂಟು 8:00 ಬೆಂಗಳೂರು ಕೇಂದ್ರದಿಂದ ಮನ್ ಕಿ ಬಾತ್, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ, 9:15 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು, 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ಇದರಲ್ಲಿ ಡಿವಿ ಮೋಹನ ಕೃಷ್ಣ ಹಾಗೂ ಡಾ ಎಂ ಬಾಲಮುರಳಿ ಕೃಷ್ಣ ಅವರ ವಾದನವನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾ ನರೇಂದ್ರ ರಾಯ್ ದೇರ್ಲಾ ಅವರಿಂದ, 6:15 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:45 ರೈತರಿಗೆ ಸಲಹೆ ಕೇಳಬಹುದು, 6:50 ಮತ್ತು 7:25 ಹಾಗೂ 9:30 ಭಾವಗೀತೆಗಳನ್ನು ಕೇಳಬಹುದು, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು, 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ ಬೆಂಗಳೂರು, 7:50 ಸವಿಗಾನ, 8:30 ಒಗಟು